ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನವಾಣಿಯಲ್ಲಿ ಹೂವಿನ ಬೆಳೆ ಬೇಸಾಯದ ಅನುಭವಗಳ ಕುರಿತು ಹಳಿಯಾಳದ ರೈತರಾದ ಬಾಬು ಮಾರುತಿ ಮಿರಾಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿರಾಮ್ ಅಡಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಬಾಬು ಮಾರುತಿ ಮಿರಾಶಿ ಅವರಿದ್ದಾರೆ. ಮೊದಲಿಗೆಯರಾದವರು. ಇದು ಹಳಿಯಾಳ ತಾಲೂಕಿನಲ್ಲಿ ಬರುತ್ತೆ. ಅತ್ಯಂತ ಪ್ರಗತಿಪರ ರೈತರು. ಈ ಹಿಂದೆ ಅವರು ಹೀರೆಕಾಯಿ ಬೆಂಡೆಕಾಯಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಸಾಕಷ್ಟು ಲಾಭವನ್ನು ಪಡ್ಕೊಂಡಂಥವ್ರು. ಅವರು ಏನು ಮಾಡಿದ್ರು, ದೊಡ್ಡ ಪ್ರಮಾಣದಲ್ಲೇ ಮಾಡೋದು, ಅದು ಅವರು ವೈಶಿಷ್ಟ್ಯ. ಮತ್ತು ಅವರು ತಳಿಗಾಗಿ ಹುಡುಕಾಡ್ತಾರೆ, ಬೇಡಿಕೆ ಎಲ್ಲೆಲ್ಲಿ ಇರ್ಬೋದು, ಹೆಂಗಿರ್ಬೋದು, ಅದ್ರ ಗುಣ ಹೆಂಗಿದೆ ಎಲ್ಲನೂ ತಿಳ್ಕೊಂಡು ಆ ನಂತರ ಅದು ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಆ ಬೀಜವನ್ನು ತರಿಸಿ ಅದನ್ನು ಸಸಿ ಮಾಡಿ ಆನಂತರ ನಾಟಿ ಮಾಡುವಂಥವ್ರು. ಈಗ ಸೋರೆಕಾಯಿ, ಮಾಡಹಾಗಲ ಮತ್ತು ಚೆಂಡು ಹೂ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಅನೇಕ ತಳಿ ಭತ್ತವನ್ನು ಬೆಳೀತಾ ಇದ್ದಾರೆ ಮತ್ತು ಅವು ಕೂಡ ಬಹಳ ಉತ್ಕೃಷ್ಟವಾಗಿ ಬಂದಿವೆ. ಅವ್ರ ತೋಟದಲ್ಲಿ ನಿಂತಾಗ ಅತ್ಯಂತ ಉಲ್ಲಾಸ ಆಗಿಬಿಡುತ್ತೆ. ಹೂವಿನ ಮಧ್ಯೆ ಈಗಿನ ಮಾಡಹಾಗಲ ಇನ್ನೂ ಬೆಳೀತಾ ಇದೆ. ಆ ಸಂದರ್ಭದೊಳಗೆ ನಾವು ಅವ್ರ ತೋಟವನ್ನು ನೋಡ್ತಾ ಇದ್ದೀವಿ. ಹೇಗೆ ಇವೆಲ್ಲವನ್ನು ಕೂಡ ಅವರ ಆಸಕ್ತಿ, ಅವರ ಕಾರ್ಯ, ಅವರ ಚಟುವಟಿಕೆ, ಅವರ ಶಿಸ್ತು, ಮಾರಾಟ ವ್ಯವಸ್ಥೆ ಇವೆಲ್ಲವೂ ಕೂಡ ಬೇರೆ ರೈತರಿಗೆ ಅನುಕರಣೀಯ ಅಂತೇಳಿ. ಹಾಗಾಗಿ ಬಾಬು ಮಾರುತಿ ಮಿರಾಸಿಯವ್ರನ್ನ ಮತ್ತೊಂದ್ಸಲ ಅವ್ರ ತೋಟಕ್ಕೆ ಬಂದು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಬಾಬು ಅವರು. ನಮಸ್ಕಾರ ಸರ್. ಅನೇಕ ಹೂವಿನ ಬೆಳೆ, ತರಕಾರಿ ಬೆಳೆ ಇಂಥವೆಲ್ಲಾನು ಬೆಳೀತಾ ಇದ್ರಿ, ಭತ್ತ ಬೆಳೀತಾ ಇದ್ರಿ, ಹೋಸರು ಬಂದಾಗೂ ಕೂಡ ಹೀರೆಕಾಯಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರಿ, ಅದೇ ಚಪ್ಪರವನ್ನು ಬಳಸ್ಕೊಂಡು ಈಗ ಮಾಡ ಹಾಗಲವನ್ನ ಬೆಳೀತಾ ಇದ್ರಿ. ಇವೆಲ್ಲ ಇಂಥದ್ ಬೆಳಿಬೇಕು, ಈ ಸೀಸನ್ ಬೆಳಿಬೇಕು, ಹಿಂಗೆ ಬೆಳಿಬೇಕು, ಇದೆಲ್ಲಾನು ಹೇಗೆ ನಿಮಗೆ ಹೊಳೆಯುತ್ತೆ, ಹೇಗೆ ತಿಳುವಳಿಕೆ ಬರುತ್ತೆ? ನಾವು ಏನ ಸರ ಒಂದ ಬೆಳವಂಗಿಲ್ರಿ, ಯಾವ ಸೀಸನ್ ದಾಗ ಯಾವ ಇರ್ತೈತಲ್ಲ ಅಷ್ಟು ನೋಡ್ಕೊಂಡು ನಾವು ಬೆಳಿತೇನ್ರಿ. ದೀಪಾವಳಿ ಬಂದ್ರೆ ಚಂಡು ಹೋದ್ರೆ ದೊಡ್ಡ ಪ್ರಮಾಣದಲ್ಲೇ ಬೆಳೆದಿದ್ದೆ ನಾವು. ಮಳೆಗಾಲಕ್ಕೆ ನಾವು ಇದು ಮಾಡಗಾಲಕ ಮಾಡಿದ್ರಿ, ಅದು ಚೆನ್ನಾಗಿ ಲಾಭ ಸಿಕ್ಕಿದ್ರಿ. ನಾವು ಮಂಗಳೂರ್ ಹತ್ರ ಹೋಗ್ಯಾಸ್ ನಾವು ತಗೊಂಡ್ ಬಂದಿದ್ದು ತಳಿಯದು ಸನ್ಯಕ್ಕೆ ಸಿಕ್ಕಿಲ್ಲ ನಮ್ಗ. ಮಂಗಳೂರ್ ಹತ್ರ ಕೇಳ್ಕ್ಯಾಸ ಅಲ್ಲಿಂದ ತಳಿ ತಗೊಂಡ್ ಬಂದಿಲ್ಲ ನಾವು. ಒಂದ್ ತಿಂಗಳಲ್ಲೇ ಜೋಪಾನ ಮಾಡ್ಕ್ಯಾಸ ನಾವು ನೆರಳಲ್ಲಿ ಇಟ್ಕ್ಯಾಸ ಆಮೇಲೆ ಹಾಕಿದ್ದೆ ನಾವು. ಮಾರ್ಚ್ ತಿಂಗಳ ಲಾಸ್ಟ್ ಅಲ್ಲಿ ಹಾಕಿದೆ. ಮೇ 30 ತಾರೀಕೆ ಕ್ರಾಪ್ಗೆ ಬಂದಿದ್ರಿ ಇದು. ಮೇದಿಂದ 3 ತಿಂಗಳವರೆಗೆ ಕಾಯಿ ಸಿಕ್ಕಿದೆ ನಮ್ಗೆ. ಸರಾಸರಿ 4 ಟನ್ ಅವರೇ ಸಿಕ್ಕಿದ್ರಿ ಇದು. ಒಂದು ಟೆನ್ನಿಗೆ 130,000 ರೂಪಾಯಿ ಸಂಬಳ ಸಿಕ್ಕಿದೆ ನಮ್ಗೆ. ಆ ತರ ಬೆಳೆದಿದ್ದು ನಂಬರ್ ಒಂದ್ ಆಗಿದ್ರಿ. ಮತ್ತೇನ್ ಮಾಡಿದ್ರಿ, ಅದರೊಳಗ ಬಳ್ಳಿ ಕೊಯ್ದಿದ್ರಿ. ಬಳ್ಳಿ ಕೊಯ್ದು ಕೂಡ್ಲೆ ಮತ್ತ ಹೊಸ ಚಿಗುರು ಬಂದಿದ್ರಿ. ಈಗ ಹೂ ಮತ್ತ ತೋಟಗಿದ್ರಿ. ಆ ಟೈಪ್ ಆಗತ್ತೆ ಸರ್. ಮತ್ತ ಸ್ವಾರಿಕಾಯಿನೂ ಚಲೋ ಐತ್ರಿ. ಮತ್ತ ಒಂದ್ ಸುಮಾರು ಎಲ್ಲ ಕೊಯ್ದ್ರ 1 ಟನ್ ಸಿಗಬಹುದು ಕಾಯಿ. ಆ ಟೈಪ್ ಬೆಳೆದುಕೊಂಡು ಹೋಗ್ತೇನೆ ಸರ್. ಹೊಸ ಹೊಸ ತಳಿ ಹುಡುಕಾಡ್ತೇವೆ ನಾವು. ಈಗ ಸ್ವಲ್ಪ ಇವು ಹಗಲ ಮಾಡಿದ್ರಿ ನಾವು. ಹಗಲಾನ ಗಿಡ್ಡ ತಳಿ ಮತ್ತು ಹೈದರಾಬಾದ್ ಒಬ್ಬ ಹೇಳಿದ್ರಿ, ಹೈದರಾಬಾದ್ ಒಳಗೆ ಸಿಕ್ಕಿದ್ರೆ ಅವ್ರ ಕಳಿಸಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಮಾನ ಏರ್ಪೋರ್ಟ್ ಬಂದಿದ್ರಿ ಬೀಜ. ಅಲ್ಲಿಂದ ಹೋಗಿ ನಾವು ತಗೊಂಡು ಬಂದ್ಕೆ ನಾವು ಹಚ್ಚಿದ್ದೆ ಐತೆ. ಆ ತಳ ಮಾಡೋದು ಮನುಷ್ಯ ನಾವು. ಎಷ್ಟು ಎಕರೆ ಇರಲಿ ಇದೆಯಲ್ಲ? 4 ಎಕರೆ ಸರ್, ಎಲ್ಲ ಸೇರಿ 4 ಎಕರೆ. ಈಗ ನೀವು ಬೇರೆ ರಾಜ್ಯದ ರೈತರನ್ನ ಭೇಟಿ ಆಗ್ತೀರಿ, ವಿಜ್ಞಾನಿಗಳನ್ನು ಭೇಟಿ ಆಗ್ತೀರಿ, ಹೆಂಗ ಅವ್ರನ್ನ ಭೇಟಿ ಆಗ್ಬಹುದು, ಇವ್ರನ್ನ ತಕ್ಕಿ ಕೇಳ್ಬಹುದು, ಅಥವಾ ಅವ್ರು ಹೇಳ್ತಾಡೋ ಹೇಗೆ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾವು ಕೃಷಿ ಮಿಷಿ ಮೇಳ ದೊಡ್ಡ ಪ್ರಮಾಣದಲ್ಲಿ ಧಾರವಾಡದಲ್ಲಿ ಆಗ್ತಿರಲ್ಲ, ಅಲ್ಲೇ ಹೋದ್ರೆ ನಾವು ಅಲ್ಲೇ ಸೈಂಟಿಸ್ಟ್ಗಳೆಲ್ಲ ಬರ್ತಾರಲ್ಲ, ಅವ್ನ ಜೊತೆ ನಾವು ಬಹಳ ಕಾಂಟ್ಯಾಕ್ಟ್ ಮಾಡ್ತೇನೆ. ಏನ್ರಿ ಸರ್ ಈ ಟೈಪ್ ಬೀಜ ಎಲ್ಲ ಸಿದ್ರಿ, ಮತ್ತೆ ನೀವು ನಾಗಾ ಕಂಪನಿದ ಹಿರಿಯ ಒಳಗೆ ಐತಲ್ಲ, ಆ ಹಿರಿ ಒಳಗೆ ಬಹಳ ಚಲೋ ಐತ್ರಿ, ಅದರಾಗಿಂದ ಮತ್ತೆ ದೊಡ್ಡ ಪ್ರಮಾಣ ನೀವು ಕಂಪನಿ ಮಾಡ್ರಿ ಅಂತ ನಾವು ಅವ್ರ ಕಡೆ ಮಾತಾಡ್ತೇವೆ, ಕಾಂಟ್ಯಾಕ್ಟ್ ಮಾಡ್ತೇವೆ. ನಾವು ಹೊಸ ಹೊಸ ತಳಿಯಲ್ಲೇ ಸಿಗ್ತೈತ್ರಿ, ಹೊಸ ಹೊಸ ತಳಿ. ಒಂದ್ಸಲ ಪೇರು ಹಣ್ಣು ಸಿಕ್ಕಿದ್ರಿ ನಮ್ಗ ಅಲ್ಲೇ, ಆ ತಳಿಯಲ್ಲೇ ಸಿಗ್ತೇವೆ ಅಂದ್ರಿ, ಪಂಜಾಬ್ದಲ್ಲಿ ಸಿಗ್ತೇವೆ ಅಂದಿರಿ, ನಮ್ಗೆ ಕೊಡ್ತೀರಿ ಸ್ವಲ್ಪ ಸಸ್ಯ ಅಂದಿರಿ, ನಾವು ಇಲ್ಲೇ ಬರೋಂಗಿಲ್ಲ ಅಂದಿರಿ, ಪಂಜಾಬ್ದಲ್ಲಿ ಸಿಗ್ತೇವೆ ಅಂದಿರಿ. ಪಂಜಾಬ್ಗೆ ಹೋಗಿದ್ರ? ಅಲ್ಲ ಪಂಜಾಬ್ ಹೋಗಿಲ್ಲ, ಅಲ್ಲೇ ಪಂಜಾಬ್ ತಳಿಯಲ್ಲೇ ಧಾರವಾಡಕ್ಕೆ ಕ್ರಾಪ್ ಬಂದಿದ್ರಿ ಇದು, ಆ ಕೃಷಿ ಮೇಳಕ್ಕೆ ಆ ಪ್ರದರ್ಶನಕ್ಕೆ ಇಟ್ಟಿದ್ರಿ. ಆ ತಳಿ ನೋಡಿದ್ರ ಮತ್ತ ಎಲ್ಲೇ ತಳಿ ನೋಡಿಲ್ಲ. ಆ ಟೈಪ್ ಐತಿರಿದ್ದು ಪೇರು ತಳಿ, ಮಸ್ತ್ ನಂಬರ್ ಒನ್ ತಳಿ ಇದು. ಅಂತಂದ್ ಹಾಕಿದ್ರ? ಅಲ್ಲ ಹಾಕಿಲ್ಲ, ಸಿಕ್ಕಿಲ್ರಿ, ಮರಿ ಸಿಕ್ಕಿಲ್ಲ, ಕಾಯ ಅಷ್ಟೇ ಇಟ್ಟಿದ್ರಿ. ಹಂಗಾಗಿ ಕೃಷಿ ಮೇಳ ಅಂತಿಂತ ಕೃಷಿಗೆ ಸಂಬಂಧಪಟ್ಟಂತ ಯಾವ್ದೇ ಪ್ರದರ್ಶನಕ್ಕೆ ಹೋಗ್ತಾ ಇರ್ತೀರಿ? ಈ ವರ್ಷ ಗುಲ್ಬರ್ಗ ಹೋಗೋದು ಪ್ಲಾನ್ ಐತಿ. ಯಾಕೆ? ಕೃಷಿ ಮೇಳ ನೋಡಕ್ಕ, ಅಲ್ಲೇ ಏನೇನು ಪ್ರದರ್ಶನ, ಹೊಸ ಹೊಸ ವಸ್ತು, ಹೊಸ ಹೊಸ ಬೀಜ ಏನೇನು ಬರ್ತೀವಿ, ಆ ಏರಿಯಾಗ ಏನೇನೈತೆ ಆ ನೋಡ್ಕೊಂಡು ನಾವು ಪ್ಲಾನ್ ಮಾಡಿದೆವು. ಮತ್ತೊಂದ್ಸಲ ನಾವು ರಾಜಸ್ಥಾನ ಹೋಗಿದ್ರಿ, ಆ ರಾಜಸ್ಥಾನದಲ್ಲಿ ತೌಶಿಕಾಯಿ ಸಿಕ್ಕಿದೆ ನಮ್ಗೆ. ಆ ತೌಶಿಕಾಯಿ ಮಾರ್ವಾಡಿ ಮಂದಿ ಅಷ್ಟು ತಿಂತಾರ ಹೆಚ್ಚಿ. ಆ ತೌಶಿಕಾಯಿ ಬೀಜ ತಗೊಂಡು ಬಂದ್ಗೆ ನಾವು ಇಲ್ಲೇ ಬೆಳವಣಿಗೆ ಮಾಡಿದ್ವಿ. ನಂಬರ್ ಬಂಪರ್ ಒನ್ ಡ್ರಾ ಆಗಿದ್ರಿ ಸೌತೆಕಾಯಿ, ತೌಶಿಕಾಯಿ ಅಂತಂದು ಇಲ್ಲಿ ಹಾಕಿದಾಗ ಅದಕ್ಕೂ ಬೇಡಿಕೆ ಐತಿ. ಬೇಡಿಕೆ ಐತಿ, ಮಾರ್ವಾಡಿ ಮಂದಿ ಎಲ್ಲ ಫುಲ್ ರೌಂಡ್ ಪೇಪರ್ ಮಂದಿ, ಮಾರ್ವಾಡಿ ಮಂದಿಗೆ ಬಹಳ ಬೇಡಿಕೆ ಐತಿ. ಏನ್ ವೈಶಿಷ್ಟ್ಯ ಅದ್ರದ್ದು? ಅದು ಚಲೋ ಕಾಣಕತ್ತಿದ್ರಿ ತುಂಬಾ. ಮತ್ತೇನಾಗತ್ತಿದ್ರೆ ಮಾರ್ವಾಡಿ ಮಂದಿ ಏನಂತಾರ, ನಮ್ಮ ರಾಜಸ್ಥಾನ ಸಿಕ್ಕಿದ್ದು ಇಲ್ಲೇ ಯಾವಾಗ ತಗೊಂಡ್ಬಂದಿ ಅಂತ ಕೆಲಸ ಬಹಳ ತಗೋತಾರ, ನಮ್ಗೆ ಬೇಡಿಕೆ ಬಹಳ ಐತಿ. ಮತ್ತೆ ತೊಂಡೆ ಅದೂ ಮಾಡಿದಿ ನಾವು. ನಾವು ಎಲ್ಲೇ ಹೋದ್ರ ರೌಂಡ್ ಪೇಪರ್ ಆಕಡೆ, ಹುಬ್ಳಿ ಹೋಗ್ಲಿ, ಧಾರವಾಡ ಹೋಗ್ಲಿ, ಪಂಜಾಬ್ ಹೋಗ್ಲಿ, ಎಲ್ಲೇ ಹೋದ್ರ ಮತ್ತ ನಾವು ಏನೇನು ಮಾರ್ಕೆಟ್ ಒಳಗೆ ಇದನ್ನ ನೋಡ್ತೇನೆ ನಾವು. ಶಿವಮೊಗ್ಗ ಹೋದ್ರೆ ಏನೈತ್ರಿ ಮಾರ್ಕೆಟ್ ಒಳಗೆ, ಹೊಸ ತಳಿಯಲ್ಲಿಂದ ಬಂದಪ್ಪ ಕಾಯ ನೋಡ್ತೇನೆ. ಆ ಟೈಪ್ ಮಷನ್ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಬೇರೆದವ್ರನ್ನ ಭೇಟಿಯಾಗಿ ಫೋನ್ ಮಾಡಿ ತರಿಸ್ಕೊಂಡು ಹಾಕಿದಾಗ ನಿಮ್ಗೆ ಎಲ್ಲಾ ಟೈಮು ಒಳ್ಳೇದಾಗಿದೋ ಅದು ಯಾವಾಗ ಒಂದ್ಸಲ ಮೋಸನ ಆಗಿದ್ವಿ? ಮೋಸನ ಯಾವ ಸಲ ಆಗಲಿಲ್ಲ. ನಾವು ಸ್ವಲ್ಪ ತುಟ್ಟಿಯಾಗಿದ್ದು ತಗೊಂಡ್ ಬರ್ತೇನೆ ಬೀಜ ಯಾವಾಗ ತಗೊಂಡ್ ಬಂದ್ರೆ. ಈಗ ಬರೇ ಹಗಲ್ಕಾಯ ಪಾಕಿಟಿಗೆ ಬರೇ 500 ಐತಲ್ಲ, ನಾವು ಈ ವರ್ಷ ಹಾಕಿದ್ದು ಪಾಕಿಟಿಗೆ 1300 ಐತಿ. ಆ ತರ ತುಟ್ಟಿ ಬೀಜನ. ಈಗ ಚೆಂಡು ಹೂವಾಗ ರೇಣುಕಾಕರು ಹುಬ್ಳಿ ಹೋಗಿದಲ್ಲ, ಅವಾಗ ಏನಾಗಿದ್ರು ಸರ, 2-3 ಮಂದಿ ಬಂದಿದ್ದೆ ರೈತಗಳು, 1600 ಪಾಕೆಟ್ ಹೋಗಿದಲ್ಲ, ಓಡು ಹೋದಿ ನಾವು, ಓಡು ಹೋದಿಲ್ಲ, 2 ಪಾಕೆಟ್ ತಗೊಂಡ್ ಬಂದಿ ನಾವು. ತುಟ್ಟಿ ಇರೋದ್ರಲ್ಲಿ ಗುಣಮಟ್ಟನೂ ಇರ್ತಂತ? ಗುಣಮಟ್ಟ ನಂಬರ್ ಒಂದ್ ಇರ್ತೇವೆ ಸರ್, ಅದು ಫಲ ಹೆಚ್ಚಿಗೆ ಕೊಡ್ತಿದ್ರಿ. ಇದು ಒಂದ್ ಪಾಕೆಟಿಗೆ 100 ಸಿಗ್ತೇವೆ ಅಂತ ಕೇಳಿ ಹಾಕಿದ್ರೆ ಅದರ ಫಲ ಸಿಗುವಂಗಿಲ್ಲ. ಒಂದ್ 1,000 ಕೊಟ್ಟರೆ ಒಂದ್ ಪಾಕೆಟಿಗೆ ಫಲ ನಂಬರ್ ಒಂದ್ ಬಂಬರ್ ಸಿಗ್ತದೆ. ಆ ಟೈಪ್ ಐತ್ರಿ ಸರ್. ಇವೆಲ್ಲೂ ಹೈಬ್ರಿಡ್? ಹೊಸ ಹೈಬ್ರಿಡ್ ಐತಿ, ಇದು ಮಾಡಾಗಲ್ಲ, ಇದು ಮಾಡಿದಲ್ಲ, ಇವು ಸ್ನೇಹಿಗಳು ಮಾಡಿದ್ದು, ಇದು ತಯಾರ ಮಾಡಕ್ಯಾಸ. ಇವು ಮೊದಲ ಗುಡದಾಗ ಬೆಳೆದಿದ್ದು ಕಾಯ್ದು, ಈಗ ಹೊಸ ತಳಿ ಮಾಡ್ಯಾರ ಸರ್. ಹೊಸ ತಳಿ ಮಾಡ್ಕ್ಯಾಸ ಇದು ಗಡ್ಡೆ ಕೊಡ್ತಾರೆ, ಬೇರ್ ಬೇರ್ ನರ್ಸರಿ ಮಾಡ್ಕೊಂಡು ಕೊಡ್ತಾರ ಸರ್. ಮಾಡಾಗಲ ಈ ಪ್ರದೇಶಕ್ಕೆ ಹೊಸ ಬೆಳೆ ಅಥವಾ ಜನರ ಬೇಡಿಕೆಗೂ ಕೂಡ ಅದನ್ನ ಎದಕ್ ಮಾಡ್ತಾರ, ಹೆಂಗ್ ಮಾಡ್ತಾರ, ಪಲ್ಯ ಮಾಡ್ತಾರೋ ಅಥವಾ ಬೇರೆ ಏನು ಪದಾರ್ಥ ತಯಾರ ಮಾಡ್ತಾರೋ ಒಂದು ಐಡಿಯಾ ಇರಲ್ಲ. ಹೊಸ ಬೆಳೆಯನ್ನ ತಂದು ಇಲ್ಲಿ ಬೆಳೆದು ಮಾರಾಟ ಮಾಡುದು ಏನ್ ಕಷ್ಟ ಆಗುತ್ತ? ಕಷ್ಟ ಏನ್ ಗೊತ್ತಿದ್ರಿ ಸರ್, ಈ ಅಜ್ಜನ ಕಾಲದಾಗ ಈಗ ಹಳೆ ಕಾಲದಾಗ ಇದ್ದಿದ್ದು ಗುಡದಾಗ ಇವು ಪದಾರ್ಥ ಅವಾಗ ತಿನ್ಕೊಂಡು ಗೊತ್ತಾಗಿದಲ್ಲ ಮಂದಿ ಏನ್ ಹೆಂಗೇನೈತಿ ಅಂದ ಕೆಲಸ. ಈಗೇನಾಗೈತ್ರಿ, ಅವಾಗ ಎಲ್ಲ ಕಳೆ ನಸಗಿದ್ವು, ಹೊಡೆ ಕೆಲಸ ಗಾಡಿ ಗಡ್ಡಿನ ಸಿಗೋಂಗಿಲ್ಲ ಮತ್ತೆ ಕಾಯಿನ ಸಿಗೋಂಗಿಲ್ಲ ತಿನ್ನಾಕ. ಈ 4 ವರ್ಷ ಏನು 3 ವರ್ಷ ಹಿಂದಿಂದ ಇವು ಮಂಗಳೂರಲ್ಲಿ ಇದ್ದಿದ್ರಿ. ಆ ಮಂಗಳೂರಿಂದ ಇಲ್ಲೇ ಶಶಿ ದಾಟೆ ಆಕಡೆಯಿಂದ ನಾವು ತಗೊಂಡ ಮೇಲೆ ಹಚ್ಚಿದೈತಿ ಸರ್. ಮಾಡ ಹಾಕ್ಲಕ್ಕೂ ನಮ್ಮ ಸ್ಥಳೀಯ ಹಾಕ್ಲಕ್ಕೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಇಲ್ಲ. ಇದ್ರಾಗ ಮಾಡ ಇವು ಗುಡದಾಗಿಂದ ಇವು ಬಹಳ ರುಚಿ ಐತ್ರಿ, ಅದ್ರಾಗಿಂದ ಬಹಳ ಟೇಸ್ಟ್ ಐತ್ರಿ. ಸ್ವಲ್ಪ ದಪ್ಪನ ಕಾಯಕ್ತೈತಿ, ಟೇಸ್ಟ್ ಐತಿ, ಬಹಳ ಚಲೋ ಐತಿ. ಪಲ್ಯನ ಮಾಡ್ಲಿಕ್ಕೆ ಪಲ್ಯ ಮಾಡುದು, ಪರಾಯಿ ಮಾಡುದು, ಇವು ಶುಗರ್ ಡಿಪಿ ಇರುದು ಮನುಷ್ಯ. ಇವು ಸ್ವಲ್ಪ ಜ್ಯೂಸ್ ಮಾಡಿ ಕುಡಿದ್ರೆ ತಾನ ಕಡಿಮೆ ಆಗುತ್ತೆ ಅಂತ ಹೇಳಾಕತ್ತಾರ ಮಂದಿ. ಬೆಳಗಾವಿಂದ 3-4 ಸಲ ತಗೊಂಡ್ ಹೋಗಿದ್ರಿ ಮಂದಿ ಇಲ್ಲಿ ಬಂದ್ ಬಂದ್ ಕೆಸ್ ಆ ಟಿಪ್ ಆಗೋಗೈತೆ ಸರ್. ಹಾಗಲಕಾಯಿ ಪಲ್ಯ ತಿಂದ್ರು ಒಳ್ಳೇದು ಅಂತ ಹೇಳ್ತಾರೆ? ಒಳ್ಳೆ ಅಂತ ಹೇಳ್ತಾರೆ ಸರ್. ಜ್ಯೂಸ್ ಮಾಡಿದ್ರೆ ಒಳ್ಳೆ ಆರೋಗ್ಯಕ್ಕೆ, ಆ ಪಲ್ಯ ಮಾಡಿದ್ರೆ ಆರೋಗ್ಯಕ್ಕೆ ಚಲೋ ಅಂತ. ಈಗ 4 ಇಷ್ಟೆಲ್ಲ ಹಂದ್ರ ಹಾಕಿ ಆ ಬಳ್ಳಿಯನ್ನ ಅದಕ್ಕೆ ಹಬ್ಬಿಸಿ ಆ ಕಡೆ ಈ ಕಡೆ ಚೆಂಡು ಬೆಳೆದಿದ್ರಿ, ಭೂಮಿ ತಯಾರಿ ಇದೆಯಲ್ಲ ಅದು ಬಹಳ, ಮತ್ತೆ ನೀರನ್ನು ಕೊಡೋಲಿಕ್ಕೆ ವ್ಯವಸ್ಥೆ ಕೂಡ ವಿಶಿಷ್ಟವಾಗಿ ಮಾಡಿದಿರಿ, ಅದೆಲ್ಲಾನು ಮಾಡೋದು ಹೇಗೆ ಮತ್ತೆ ಎಷ್ಟು ಕಷ್ಟ ಆಗುತ್ತೆ, ಲೇಬರ್ ಕಾಸ್ಟ್ ಏನು ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಏನ್ ಗೊತ್ತೈತಿ ಸರ್? ಮಾಡೋದು ಪ್ಲಾನ್ ಆಗ ನಾವು ಮಾಡ್ತೇವೆ. ನಾವು ಚಲೋ ಮಲ್ಸಿಂಗ್ ಹುಡಕ ಇಡ್ತೀರಿ, ಮಲ್ಸಿಂಗ್ ಹಾಕೋದು ಟೈಮಕ್ಕೆ 3 ಪೀಕ್ ಬರ್ಬೇಕು. ಒಂದ್ ಸಲ ಹಾಕಿದ ಉಳುಮೆ ಮಾಡ್ಕೊಂಡು ನೆಗಳ ಹೊಡಿತೀನಲ್ಲ, ಮೊದಲ ನೆಗಳ ಹೊಡ್ಕೊಂಡ್ ಜಮೀನಿಗೆ ಏನೈತಿ ಸರ್ ಗೊತ್ತೈತ್ರಿ? ಆ ಜಮೀನಿಗೆ ಭೂಮಿ ತಾಯಿಗೆ ನಮ್ದು ಕೊಡೋದು ಪದಾರ್ಥನ ಐತಿ, ಈ ಮಂದಿಗೆ ಸ್ವಲ್ಪ ಕೊಡಾಕತ್ತ ಇರಲ್ಲ. ಈಗ ಮತ್ತ ಬೋರಾನ್, ಜಿಂಕ್, ಮ್ಯಾಗ್ನೀಸ್, ಸುಣ್ಣ, ಸಲ್ಫೇಟ್ ಅದು ಎಲ್ಲ ಹಾಕಿದ್ರೆ ಫಲ ಸ್ವಲ್ಪ ಚಲೋ ಕೊಡ್ತೈತ್ರಿ. ಆ ಬೋರಾನ ಜಿಂಕ್ ಅಂದ್ರೆ ಕೆಲಸ ಮಾಡೋದು, ಪವರ್ ಶಕ್ತಿ ಇರ್ತದೆ ಅದು. ಆ ನಮ್ದು ಉಪ್ಪು ಕಡಿಮೆ ಇದ್ರೆ ನಾವು ಹಿಂದೆ ಏನಂತೀರಿ, ಉಪ್ಪು ಕೊಡ್ರಿ ನಾವು ಪಲ್ಯ ಸರಿಯಲ್ಲ ಅಂತಿರಲ್ಲ, ಅದನ್ನ ಐತಿ ಈ ಭೂಮಿ ತಾಯಿಗೆ. ಆ ಮಂದಿ ಏನಂತಾರ, ಹೆಂಗಾರ ಗೊಬ್ಬರ ಹಾಕೋದು, ಹೆಂಗಾರ ಮಾಡೋದು ಹೋಗ್ತಾರ, ಹೆಂಗಾರ ಮಾಡೋದು ಮನುಷ್ಯ ಅಲ್ಲ ನಾವು. ಈ ಭೂಮಿ ತಾಯಿ ನಿಮ್ಗೆ ಏನೇನು ಬೇಕಂತೀನಿ ನಾವು? ಅವ್ನು ಭೂಮಿ ತಾಯಿ ಏನಂತೀರಿ, ನಮ್ಗೆ ಬೋರಾನ್ ಬೇಕು, ನಮ್ಗೆ ಜಿಂಕ್ ಬೇಕು, ಕ್ಯಾಲ್ಸಿಯಂ ಬೇಕು, ಚುನ್ನ ಬೇಕು, ಅವೆಲ್ಲ ಪದಾರ್ಥ ಬೇಕಂತ ಎಲ್ಲ ಪದಾರ್ಥ ನಾವು ತಗೊಂಡು ಬಂದ ಕೆಲಸ ಮೊದಲು ಉಳುಮೆ ಮಾಡಿದ್ರೆ ಉಳುಮೆ ಮಾಡಿಕೆ ಎಲ್ಲ ಪದಾರ್ಥನೂ ಹಾಕ್ತೇವೆ ಹಾಕೋ ಕೊಡ್ಲಿ ಮತ್ತು ಆಮೇಲೆ ನಾವು ಪಿಕ್ ಮಾಡಿದ್ವಿ. ಆವಾಗ ಏನಾಗ್ತೈತೆ ನಮ್ಮ ಪಿಕ್ ಖುಷಿಲಿ ಬರ್ತೈತೆ ರೀ, ನಮ್ಮವ್ರದ್ದು ಖುಷಿಯಲ್ಲ. ಯಾವ ನೋಡಿದ್ರೆ ನಮ್ಮ ಹೊಲದಾಗಿಂದ ನೋಡಿದ್ರೆ ತಿನ್ನಿದ್ರೆ ಮನುಷ್ಯ ಏನಂತ ನೀವು ಏನಾಗ್ತೀಪ್ಪ ಅಷ್ಟು ಟೇಸ್ಟ್ ನಿಮ್ಮ ಹೊಲದಾಗಿಂದ. ನಾವು ಬಾಜು ಬಂದ್ರೆ ಬದನೆಕಾಯಿ ಮಾರೋದು 20 ಕಿಲೋ ಬದನೆಕಾಯಿ ಮಾರೋದು ಮಟ ನಾವು 4 ಕ್ವಿಂಟಲ್ ನಾವು ಮಾಡ್ಕೇಸ್ತೇವೆ ಬಂದುಬಿಡ್ತೇನೆ. ಅಷ್ಟು ಟೇಸ್ಟ್ ಇರ್ತೈತೆ ನಮ್ಮ ಪದಾರ್ಥ ಮಾಡಿದ್ದು. ಅದರ ಸಲುವಾಗಿ ನಾವು ಏನು ಭೂಮಿಲಿ ಏನೇನು ಕೊಡೋದು ಏನೇನು ಮಾಡೋದು ನಮ್ಮೆಲ್ಲ ಈಗ 32 ವರ್ಷದಿಂದ ನಾವು ಕಾಯಿಪಲ್ಯ ಮಾಡ್ಕೊಂಡಿದ್ದಿರಲ್ಲ, ಈಗ 5 ವರ್ಷದ ನಾವು ಹಿಸ್ಕಿ ಮಾಡಾಕತ್ತೀರ, ಅವಾಗ ನಮ್ಗೆ ಗೊತ್ತಾಗ್ಬಿಡೈತೆ ರೀ ಏನೇನು ಮಾಡಿದ್ರೆ ಹೆಂಗೆ ಸಿಗ್ತೈತೆ ಅಂತ. ಅದರ ಸಲುವಾಗಿ ನಾವು ಹಂಗೆ ಮಾಡ್ಕೊಂಡು ಹೋಗಿದ್ದೀವಿ ನಾವು ಉಳುಮೆ ಮಾಡೋಕೆ. ಚಲೋ ಡ್ರಿಪ್ ಮತ್ತು ಗೆಟ್ವಾಲ್ ತಿರುಗಿಸಿದ್ರೆ ಆಯ್ತು, ಆ ಟೈಪ್ ಮಾಡ್ಕೊಂಡಿದ್ದೆ. ಡ್ರಿಪ್ಪಿಗೆ ಬೇಕಾದಂತ ಪೈಪ್ ಎಲ್ಲ ಗುಣಮಟ್ಟದ ತಂದು ಹಾಕಿಬಿಡೋದು. ಹೌದು ಸರ್, ನಂಬರ್ ಒಂದು ಗುಣಮಟ್ಟಕ್ಕಂತ ತಗೊಂಡು ಬರ್ಬೇಕು. ಪೆನೋಲಿಸ್ ಪೈಪ್ ಹಾಕ್ಬೇಕು, 10 ವರ್ಷ ಬರಬೇಕು. ಮಲ್ಸಿಂಗ್ ಹಾಕಿದ್ದ 3 ಕೊರಪ್ ಬರಬೇಕು, ಮತ್ತು ಡ್ರಿಪ್ ಹಾಕಿದ್ದ ನಂಬರ್ ಒಂದು ಹಾಕ್ಬೇಕು. ಆ ಟೈಪ್ ಮಾಡ್ಕೊಂಡಿರ್ತೀವಿ. ಏನು ಮಾಡಿದ್ವಿ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕ್ತಾರಲ್ಲ, ಬೆಳೆ ಒಳ್ಳೇದಾಗಿದೆ ಅಥವಾ ತೊಂದರೆ ಆಗಿದೆ? ತೊಂದರೆ ಆಗಿಲ್ಲ, ಬೆಳೆ ಖುಷಿಲೇ ಬರ್ತೈತಿ. ಕಸ ಕಡ್ಡಿ ಬರೋಂಗಿಲ್ಲ, ಒಂದು ನೀರು ಬಿಟ್ಟರೆ ತಂಪಿರ್ತೈತಿ. ಕಸ ಕಡ್ಡಿನ ಬರೋಂಗಿಲ್ಲ, ನೀರು ಬಿಟ್ಟರೆ ತಂಪಿರ್ತೈತಿ. ಯಾವಾಗ ಪಿಕ್ ಚಳ್ಕೊಂಡು ಬೆಳ್ಕೊಂಡು ಇರ್ತೈತಿ. ಮತ್ತು ನಾವು ಮಣ್ಣು ಏರಿಕೆ ಜಮಾ ಮಾಡ್ತಿರಲ್ಲ, ಅದರೊಳಗೆ ಬೇರೆ ಹೋಗೋದು ಭಾಳ ಫುಲ್ ಖುಷಿಲಿ ಹೋಗ್ತದೆ ರೀ. ಬೇರೆ ಬೇರಿಂದ ಗುಣಮಟ್ಟ ಭಾಳ ನಂಬರ್ ಒಂದು ಇರ್ತೈತಿ. ಅದರ ಸಲುವಾಗಿ ಪಿಕ್ ಹಂಗೆ ಬರ್ತದೆ. ಅದರ ಸಲುವಾಗಿ ಮಲ್ಚಿಂಗ್ ಈ ಅಂದ್ರೆ ಹಾಕಿರಲ್ಲ, ಹೀರೆಕಾಯಿ ಹಾಕಿದ್ರಿ, ಈಗ ಅದನ್ನ ಬೆಳೆಸ್ಕೊಳ್ತಾ ಇದ್ರಿ, ಮತ್ತೆ ಮಾಡ ಹಾಗಲ್ಲ ಒಂದು ಪೀಕ್ ತೆಗೆದು ಮತ್ತೆ ಅದ್ರ ಬೇರಿನಿಂದ ಮತ್ತೆ ಚಿಗುರು ಬಂದು ಮತ್ತೆ ಬೆಳೀತಾ ಇದೆ, ಹೌದಲ್ಲ? ಸೊ ಇದನ್ನ ಅಂದ್ರೆ ಒಂದ್ಸಲ ಹಾಕಿದ್ರೆ ಎಷ್ಟು ದಿನ ಬರ್ತೀವಿ? ನಾವೇನು ಮಾಡ್ತಿಲ್ಲ, ನಾವು ದಾರ ತಗೋಕ್ ಹೋಗ್ತಿರಲ್ಲ ಬೆಳಗಾವಕ್ಕೆ, ಆ ಚಲೋ ಕ್ವಾಲಿಟಿನ ತಗೊಂಡ್ ಬರ್ತೀವಿ. ನಾವು 3 ಪೀಕ್ ಬರೋದಂದ್ರೆ ಸಾದಾ ತಗೊಂಗಿಲ್ರಿ, 45 ರೂಪಾಯಿ ಒಂದು ಕಿಲೋ ಸಿಗೋಂಗಿಲ್ಲ. ನಾವು ಚಲೋ ಕ್ವಾಲಿಟಿಯಿಂದ ತೊಗೊಂಡು ಬರ್ತೀವಿ. ಚಲೋ ಕ್ವಾಲಿಟಿ ತೊಗೊಂಡು ಬಂದ್ರೆ ಒಂದು 12 ತಿಂಗಳ ಮಟ್ಟ ಇರ್ತೈತಿ. ಆ ಟೈಪ್ ಹೋಗಿ ಸ್ವಲ್ಪ ತೊಗೊಂಡು ಬರ್ತೀವಿ ದಾರ. ಮತ್ತು 5 ವರ್ಷ ಏನು ಆಗೋಂಗಿಲ್ಲ, 10 ವರ್ಷ ಮಟ್ಟ ತಂತಿಗೆ. ಅದಕ್ಕೇನೇನು ಬೇಕು? ತಂತಿ ಬೇಕು. ದಾರ ಅಂದ್ರೆ ಎಂಥದ್ದು? ದಾರ ಅಂದ್ರೆ ಇವು ಪ್ಲಾಸ್ಟಿಕ್ ದಾರ. ಪ್ಲಾಸ್ಟಿಕ್ ದಾರ ಒಂದು ಮ್ಯಾಲಿಂಗ ಅಂದ್ರ ಮಾಡಿದ್ರೆ ಪ್ಲಾಸ್ಟಿಕ್ ದಾರನೇ ಬೇಕು. ಮತ್ತು ಮ್ಯಾಲ ಹಬ್ಬಲಿಕ್ಕೆ ಮತ್ತು ಅದು ಒಂದು ಸಣ್ಣ ದಾರ ಇರ್ತದೆ ರೀ, ಅದನ್ನು ಸಣ್ಣ ದಾರನೇ ಬೇಕು. ಒಂದು ತಂತಿ ಬೇಕು, ಒಂದು ಮ್ಯಾಲಿಂದ ಹೋಗೋದು ಪ್ಲಾಸ್ಟಿಕ್ ದಾರವೇ, ಮತ್ತು ತೆಳಗಿಂದ ಹೋಗೋದು ಸಣ್ಣ ದಾರ ಇಡ್ತೈತೆ ರೀ. ಅದು ಆ ದಾರನೇ ಬೇಕು. 3 ದಾರ ಹೋದ್ರೆ ಮತ್ತೆ ಮ್ಯಾಲ ಬಳಿ ಹಬ್ಬತೈತೆ ರೀ. ಮತ್ತು ಗುಟಾಣಿಂದ ಅದಕ್ಕೆ 3 ಬೆಳೆ ಬರ್ತಾವ ಅದರಲ್ಲಿ? ಹಾಂ, 3 ಬೆಳೆ ಬರ್ತೈತೆ. ಆ ನಂತರ 3 ಬೆಳೆ ಆದ ನಂತರ ಪೂರ್ತಿ ತೆಗೆದುಬಿಡೋದ? ಹಾಂ. ಆಮೇಲೆ ನಮ್ಮ ಮತ್ತೆ ನೆಗಲ ಹೊಡಿದೀವಿ ನಾವು ಸರ್. ನೆಗಲ ಹೊಡಿಕೆಸ್ ಮತ್ತು ಆಮೇಲೆ ನಮ್ಮ ಭೂಮಿಗೆ ಉಳುಮೆ ಮಾಡ್ಕೆಸ್ ರೊಟ್ರೆ ಗಿಟ್ರೆ ಹೊಡಿಕೆ ಆಮೇಲೆ ಮತ್ತು ಮಣ್ಣು ಜಮಾ ಮಾಡ್ಕೊಂಡು ಆಮೇಲೆ ಮತ್ತು ಕ್ರಾಪ್ ಚಾಲು. ಮತ್ತು ಗೊಬ್ಬರ ಗಿಬ್ಬರ ತಿಪ್ಪೆ ಗೊಬ್ಬರ ಮತ್ತು ಇದು ಐರನ್ ಮ್ಯಾಗ್ನೀಸ್ ಜಿಂಕ್ ಎಲ್ಲ ಹಾಕ್ಯಾಸ್ ಮತ್ತು ಆಮೇಲೆ ಚಾಲು. ಅಂದ್ರೆ ಇನ್ನು ಬೆಳೆ ಹಾಕೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಪೋಷಕಾಂಶ ಕೊಡೋದಾ ಭೂಮಿಗೆ ಅಥವಾ ಬೆಳೆ ಹಾಕೋ ಸಂದರ್ಭದೊಳಗೆ? ಅಲ್ರಿ ಸರ್, ಬೆಳೆ ನಾವು ಮೊದಲ ಬೀಜ ಹಾಕ್ತಿರಲ್ಲ, ಮೊದಲ ನಾವು ಏನು ಉಳುಮೆ ಮಾಡ್ತಿರ್ತೀವಿ, ಭೂಮಿ ಉಳುಮೆ ಮಾಡ್ತಿರಲ್ಲ. ಆವಾಗ ಸರ್ ನಾವು ಎಲ್ಲ ಮಣ್ಣು ಜಮಾ ಮಾಡ್ತಿರಲ್ಲ, ಮಣ್ಣು ಜಮಾ ಮಾಡ್ತಿರಲ್ಲ, ಆವಾಗ ಮಣ್ಣಿಗೆ ನಾವು ಸೇರ್ಪಡೆ ಮಾಡೋದು ಸರ್. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಇವನ್ನೆಲ್ಲನೂ ಕೊಡ್ತೀರಿ? ಸಗಣಿ ಗೊಬ್ಬರನ ನಮ್ಗೆ 20 ಟ್ರ್ಯಾಕ್ಟರ್ ಮಟ್ಟ ಬೇಕಲ್ಲ. ಅದ್ರಾಗ ಮಿಕ್ಸ್ ಮಾಡಿ ಭೂಮಿ ಇದು ಮಾಡೋದ? ಭೂಮಿ ಮಾಡಿದ್ರೆ ಹದ ಮಾಡಿದ್ರೆ ಫಲ ಚಾಲು ಸಿಗ್ತದೆ ರೀ ಸರ್. ಮತ್ತೆ ಏರು ಮಡಿ ಮಾಡ್ತೀರಿ? ಏರು ಮಡಿ ಮಾಡ್ತೀರಿ ಭೂಮಿ. ಮತ್ತೆ ಸಿಕ್ಕಾಪಟ್ಟೆ ಮಳೆ ಆಗ್ತಿರಲ್ಲ ನಮ್ ಇಲ್ಲೇ, ಅದರ ಸಲುವಾಗಿ ಮಡಿ ಮಾಡಿದ್ರೆ ಸ್ವಲ್ಪ ಮಲ್ಸಿಂಗ್ ಹಾಕಿದ್ರೆ ನೀರು ತಾನು ಹೋಗ್ಬಿಡ್ತೈತ್ರಿ, ಜೋಳು ಬರೋಂಗಿಲ್ರಿ. ಅದರ ಸಲುವಾಗಿ ಮಡಿ ಮಾಡ್ತೀವಿ ನಾವು. ಏರು ಮಡಿ ಮಾಡಿ ಅಲ್ಲೇ ನಾವು ಏನೋ ಸಸಿ ಹಾಕ್ಲಿ ಬೀಜ ಹಾಕ್ಲಿ ಎಲ್ಲ ಅಲ್ಲೇ ಮಡಿ ಮಾಡಿದ್ರೆ ಏನಾಗ್ತೈತ್ರಿ ಸರ್, ಅದು ಫಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೈತ್ರಿ. ಅದರ ಬೇರೆ ಹೋಗೋದು ಪವರ್ ಇರ್ತೈತಲ್ಲ ಆ ಮಡಿ ಒಳಗೆ, ಮಣ್ಣಿಗೆ ಜಮ ಆಗಿದ್ರೆ ಕೂಡಲೇ ಬೇರೆಗೆ ಶಕ್ತಿ ಇರ್ತೈತ್ರಿ, ಅದು ಹೋಗೋದು ಬೇಕಾದ್ರೆ ಹೋಗೋದಕ್ಕೆ ಚಾನ್ಸ್ ಇರ್ತೈತ್ರಿ. ಅದರ ಸಲುವಾಗಿ ಫಲ ಚಲೋ ಕೊಡ್ತೈತ್ರಿ. ಹಂಗ ಗುಂಡಿ ಹೊಡೆದಕ್ಕೆ ಇದು ಆಗಿದ್ರೆ ಸರಿಯಾಗಿಲ್ರಿ ಸರ್. ಮಾಡ ಹಾಗಲದಿಂದ 1 ಟನ್ಗೆ 130,000, ನಮ್ಗೆ 4 ಟನ್ನಿನ ಮೇಲೆ ಸಿಕ್ಕಿದೆ ಅಂದ್ರೆ ಹೆಚ್ಚು ಕಡಿಮೆ 5 ಲಕ್ಷ ರೂಪಾಯಿ ಸಿಕ್ಕಿದೆ. ಖರ್ಚೆಷ್ಟು ಬಂತು, ಲಾಭ ಎಷ್ಟಾಯ್ತು? ಖರ್ಚು ನಾವು ಮೊದಲ ಅಲ್ಲಿಂದ ನರ್ಸರಿ 1500 ತಗೊಂಡು ಬಂದಿರಿ ಸರ್. ಗಂಡು 150, ಹೆಣ್ಣು 1350. ಬೀಜ ಬೀಜ ಅಲ್ಲ ಗಡ್ಡೆ, ನರ್ಸರಿ ತಗೊಂಬಂದಿರಿ ಸರ್. ಅದು ಕೊಟ್ಟಿದ್ದು 40,000 ರೂಪಾಯಿ, ಬಾಡಿಗೆ 5,000 ಎಲ್ಲ ಸೇರಿ ಸ್ವಲ್ಪ ನಮ್ಗೆ ಖರ್ಚೆಲ್ಲ ರೆಡಿಮೇಡ್ ಡ್ರಿಪ್ ಗ್ರೀಪ್ ಅಂದ್ರೆ 1 ಲಕ್ಷ ಮಟ್ಟ ಬರ್ಬೋದು ಸರ್. 1 ಲಕ್ಷ ಬರುತ್ತೆ. ಮತ್ತೆ ಮುಂದಿನ ಬೆಳೆಗೂ ಅದು ಇದ್ದೇ ಇರುತ್ತೆ. ಒಂದು ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು, ಬಂಡವಾಳ ಹಾಕೋದು, ಪ್ರತಿ ಬೆಳೆಗೂ ಬಂಡವಾಳ ಹಾಕ್ಬೇಕಾಗಿಲ್ಲಲ್ಲ ಇದು? ಇಲ್ಲ ಇಲ್ಲ ಸರ್, ಈ ರೆಡಿಮೇಡ್ ಡ್ರಿಪ್ ಇರ್ತದಲ್ಲ, ರೆಡಿಮೇಡ್ ಡ್ರಿಪ್ ಕಾಯಂ ನಮ್ಗೆ ಉಳಿತೈತ್ರಿ. ಮತ್ತೆ ತಂತಿನೂ ಉಳಿತೈತ್ರಿ, ಮತ್ತೆ ಪ್ಲಾಸ್ಟಿನ ಅಂದ್ರ ಉಳೋಂಗಿಲ್ಲ. ಮತ್ತು ಪ್ಲಾಸ್ಟಿಕ್ ಇವು ಮಲ್ಸಿಂಗ್ ಬಿಚ್ಚಕೇಸ್ ಮತ್ತು ಹೊಸ ಆಗಿದೆ. ಇದಕ್ಕೆಲ್ಲ ಇಲಾಖೆಯಿಂದ ಏನಾದರೂ ಸೌಲಭ್ಯ ಸಿಗುತ್ತೆ? ಆ ತೋಟಗಾರಿಕೆ ಸ್ವಲ್ಪ ಕೊಡ್ತಾರಲ್ಲ ಚೂರು ಚೂರು. ಡ್ರಿಪ್ ಹಾಕಿದ್ರೆ ಕೊಡ್ತಾರೆ, ಸ್ವಲ್ಪ ಮಲ್ಚಿಂಗ್ ಅನ್ನು ಕೊಡ್ತಾರೆ. ಎಂಟು ಸಾವಿರ ಒಂದು ಸಾರಿ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ? ಪ್ರತಿ ವರ್ಷ ಇಲ್ಲಿ ಕೊಡೋಂಗಿಲ್ಲ, ಡ್ರಿಪ್ಪಿಂದ ಪ್ರತಿ ವರ್ಷ ಕೊಡೋಂಗಿಲ್ಲ. ಹಾಗಾಗಿ ನಿಮಗೆ ಮಾರಾಟ ಮಾಡುವಂತದ್ದು ಒಂದು ತಂತ್ರನು ಹೌದು. ಒಂದೊಂದು ಟೈಮ್ ಹೋಲ್ಸೇಲ್ ಕೊಡೋಕಾಗುತ್ತೆ, ಒಂದೊಂದು ಟೈಮ್ ನಾವೇ ಕುಂತು ಮಾರಾಟ ಮಾಡಬೇಕಾಗುತ್ತೆ. ಹಂಗೆ ಎರಡನ್ನೂ ಮಾಡ್ತಿರೋ ಅಥವಾ ನೀವೇ ಕುಂತು ಮಾರಾಟ ಮಾಡೋದು ಹೇಗೆ? ಹೋಲ್ಸೇಲ್ ಕೊಡ್ತೇವೆ ನಾವು. ಮೇ ತಿಂಗಳ ದೊಡ್ಡ ಪ್ರಮಾಣ ಹಿರಿ ಬೆಳಿತಿರಲ್ಲ, ಅವು ನಾವು ಹೋಲ್ಸೇಲ್ ಕೊಟ್ಟು ಬಿಡ್ತೇವೆ. ಟೆನ್ ಗಟ್ಟಲೆ ಮಾಲು ಸಿಗ್ತದ್ರಿ, ಅವು ಸ್ವಲ್ಪ ಖಾಯಂ 5 ವರ್ಷ ಅದು ಒಬ್ಬನ ತಗೊಂಡು ಹೋಗ್ತಾ ಹೈದರಾಬಾದ್ ಹೋಗ್ತಿದ್ರಿ ಮಾಲು. ಇಲ್ಲಿಂದ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಡು ಯಾವ್ದನ್ನ ಹಿರಿ ಮೇ ತಿಂಗಳ 15 ತಾರೀಕು ನಮ್ದು ಕಂಟಿನ್ಯೂ ಸ್ಟಾರ್ಟ್ ಆಗ್ತದ್ರಿ ಮಾಲು. ಅವಾಗ ನಾವು ಬೆಳಗಾವ್ ಕಳಿಸಿದ ಕೂಡಲೇ ಆ ಖಾಯಂ ಒಂದು ಪಾರ್ಟಿ ಐತ್ರಿ ಹೈದರಾಬಾದಿಂದ ಬರ್ತಿದ್ರಿ ಅಲ್ಲೇ ಬೆಳಗಾವ್, ಅವು ತಗೊಂಡು ಹೋಗುದು. ಅವ್ರಿಗೆ ಮಾರಾಟ ಮಾಡುದು ಅಂದ್ರೆ ಏನು, ಯಾಕೆ ಸ್ಪರ್ಧಾತ್ಮಕವಾಗಿ ಅವ್ರಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ನಮ್ ಕೊಡ್ರಿ ಅನ್ನೋಂತವ್ರು ಏನ್ರಿ ಇದಾರೋ ಇಲ್ಲೋ? ಅಲ್ರಿ ಸರ್, ಅವನು ಚಲೋ ದುಡ್ಡು ಕೊಡ್ತಾರ. ನಾವು ಮಾಲ್ ಹಂಗ ಇರ್ತದ್ರಿ, ಏನ್ ಮಾರ್ಕೆಟ್ ಏನಾಗ್ತದಲ್ಲ ಅದ್ರಾಗಿಂದ ಸ್ವಲ್ಪ 2 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕೇಸ್ ತಗೊಂಡು ಹೋಗ್ತಾರೆ. ಆ ಟೈಪ್ ಮಾಲ್ ತುಂಬಿಕೊಂಡು ತಗೊಂಡು ಹೋಗ್ತೇನೆ ನಾವು, ಹೆಂಗಾರ ತಗೊಂಡು ಹೋಗಿಲ್ರಿ. ಆ ಗುಣಮಟ್ಟ ಸ್ಪೆಷಲ್ ನಮ್ದೇ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಐತಲ್ಲ, ಹಾಗೆ ಬರ್ಬೇಕಾದ್ರೆ ಏನೇನು ಎಲ್ಲೆಲ್ಲಿ ಕಾಳಜಿ ವಹಿಸ್? ನಾವು ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಿರಲ್ಲ, ಆವಾಗ ಸ್ವಲ್ಪ ನಾವು ಮಂದಿ ಇರ್ತೇವೆ ಬರ್ತಿದ್ದಲ್ಲ, ಆವಾಗ ಏನ್ ಮಾಡ್ಬೇಕು ನಾವು ಸರ, ಸ್ವಲ್ಪ ನೋಡ್ಕೊಂಡು ನಾವು ಕಾಯ ಆಗುದು ಆ ಬಾಕ್ಸ್ ಅಲ್ಲಿ. ಆ ಡೊಂಗ ಟಿಂಕ್ ಹಾಕಿದ್ರ ಹಿಡ್ ಸರಿ ಸಿಗುವಂಗಿಲ್ಲ, ಆ ದೊಡ್ಡ ಕಾಯ್ಸ ಹಾಕಿದ್ರ ಸರಿ ಹಿಡ್ ಸಿಗುವಂಗಿಲ್ಲ. ಅದರ ಸಲುವಾಗಿ ನಾವು ಚಲೋ ನೋಡ್ಕೊಂಡು ಕಾಯ ಹಾಕ್ಬೇಕು. ನಾವು ಗುಂಪಿ ಮಾಡೋದು ಟೈಮ್ ಹಾಕಿ ನಾವು ಮಾಡಿಬಿಡ್ತೇನೆ, ಒಂದು 2 ಲಾಟ್ ಮಾಡಿಬಿಡ್ತೇವೆ ನಾವು ಸರ್. ಗ್ರೇಡಿಂಗ್ ಮಾಡುದು? ಹೌದು, ಒಂದು ತಡಪದ್ರಿ 10 ಕೇಸ್ ಅದ್ರಾಗ ಗುಂಪಿ ಮಾಡೋದು ಟೈಮ್ ಹಾಕಿ ನಾವು ಅಲ್ಲಿ ನಿಂತು ಕೇಸ್ ಗುಂಪಿ ಮಾಡುದು. ಈ ಕಾಯ ಕಳಸಪ್ಪ ಈ ಕಾಯ ಕಳಸ ಅಂತ ಕೇಸ. ರೋಗ ಕೀಟ ಬಂದು ಗುಣಮಟ್ಟ ಹಾಳಾಗೋದು ಅಥವಾ ಈ ಹಣ್ಣು ನೊಣಗಳು ಬರ್ತವು ಅದ್ರೊಳಗ ಹುಳಕ್ಕು ಬರುವಂತದ್ದು ಹಿಂಗೆಲ್ಲಾನು ಆಗ್ತಾ ಇರುತ್ತೆ. ನಿಮ್ಮ ತೋಟದಲ್ಲಿ ಹಂಗೆಲ್ಲ ಆಗಲ್ಲ? ಆಗ್ತೈತ್ರಿ ಸರ್, ನಾ ಮೊದಲ ನೋಡ್ತೇನೆ ನಾವು ಏನಾಗ್ತದೆ ಅಂತ ಕೆಲಸ. ಈ ಸಣ್ಣ ಕುಸುಗೆ ಅವ ನೋಡ್ತಾರಲ್ಲ, ಏನಪ್ಪ ನಾವು ಸಣ್ಣ ಕುಸು ಆಯಾಡ್ತಿರಲ್ಲ, ಆ ಟೈಪ್ ನೋಡ್ಕೊಂಡು ನಾವು ಯಾವಾಗಿಲ್ಲ ಆ ಕಾಯಿಪಲ್ಲೆ ಪ್ಲಾಟ್ ಒಳಗೆ ಕುಸಿಲು ಬರಬೇಕು ಆ ಟೈಪ್ ಮಾಡ್ತೇನೆ ಜೋಪಾರ. ಕಂಡು ಬಂದಾಗ ಏನ್ ಮಾಡ್ತೀರಿ? ಕಂಡು ಬಂದಾಗ ನಾವು ಏನಾದ ಪ್ರಯೋಜನ ಮಾಡೋದು ಅಂತ ಮಾಡ್ತೇನೆ, ಸಿಂಪರಣೆ ಮಾಡೋದು ಅವು ಏನ್ ಮಾಡಿದ್ವು ಆ ಟೈಪ್ ಮಾಡ್ಬಿಡೋದು. ಫೆರಮೋನ್ ಟ್ರಾಪ್ಸ್ ಎಲ್ಲ ಕಡೆ ಹಾಕಿರ್ತೀರಿ? ಹೌದು ಸರ್. ಅದು ಮತ್ತೊಂದು ಹುಳ ಕಳ್ಸಾದಲ್ಲ, ಅವು ಹುಳ ಒಳಗ ನಾವು ನೋನ ಬಿದ್ದ ಕೇಸ್ ನಾವು ತುತ್ತ ಕೇಸ್ ಮತ್ತ ಹುಳ ಹಾಕ್ತಾರಲ್ಲ ಅದನ್ನು ಮೊದಲ ನಾವು ಡಬ್ಬೆ ಕಟ್ಟಿಬಿಡ್ತೇವೆ ನಾವು ಪ್ಲಾಟ್ ಹೋಗ್ಕೇಸ್. ಅದು ಎಷ್ಟು ಅನುಕೂಲ ಆಗುತ್ತೆ ನಮಗೆ? ಬಹಳ ಅನುಕೂಲ ಐತಿ ಅದರ ಒಳಗಿಂದ. ಆ ಮಾವಿನಕಾಯಿ ಈ ವರ್ಷ ಪಾಪ ಎಲ್ಲಾರು ಮಂದಿ ಮಾವಿನಕಾಯಿ ಸ್ವಲ್ಪ ತಿನ್ನಿಲ್ರಿ, ಆ ಹುಳ ಸಿಕ್ಕಾಪಟ್ಟೆ ಆದ ಕೂಡಲೇ ಮನುಷ್ಯಾಗಿ ಈಗ ಗೊತ್ತಾಗೋಂಗಿಲ್ರಿ. ಈಗ ಮಾವಿನಕಾಯಿ ಒಳಗ ಕಟ್ಟಿದ್ರು ಚಲೋ ಆಗ್ತದ್ರಿ, ಕಟ್ಟಿಲ್ಲ ಮನುಷ್ಯಾಗೆ ಎಲ್ಲಾ ಪಾಪ ಕೊಳದ ಕೆಲಸ ಒಗದ್ ಬಿಟ್ಟಿರಲ್ಲ ಮಂದಿ. ಆ ಹುಳನ್ನ ಬಹಳ ಕಡ್ಸಾಗತ್ತದ್ರಿ. ಈಗ ಅಂದಾಜು ಹುಳ ಕೂಡಲೇ 15-10 ವರ್ಷ ಆಗುತ್ತೆ ಹುಳ ಚಲೋ ಆಗಿದ್ರಿ. ಇದು ಮೊದಲ ಹುಳ ಇಲ್ಲಿಲ್ಲ ಇಲ್ಲ ಹಣ್ಣು ನೋಣ. ಹಾಗಾಗಿ ಫೆರಮೋನ್ ಟ್ರಾಪ್ಸ್ ನಾವು ಅಲ್ಲಿ ಕಟ್ಟೋದ್ರಿಂದ 60% ಜಾಸ್ತಿ ನಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡುತ್ತೆ. ಹೌದೌದು, ಸಂರಕ್ಷಣೆ ಮಾಡ್ತಾರೆ ಬಹಳ. ಅದ್ರಾಗ ಎಲ್ಲ ಬಿತ್ತಿದ್ರಿ, ಅದು ಫುಲ್ ಆಗದೇ ಲಭ್ಯ. ಎಷ್ಟು ದಿನಕ್ಕೆ ಒಂದ್ಸಲ ಕಟ್ಟುದು ಅದನ್ನ? ಒಂದ್ ತಿಂಗಳ ಮಟ್ಟ ಕೆಪಾಸಿಟಿ ಇರ್ತಿದ್ರಿ ಅವು ಕಟ್ಟ ಕೂಡಲೇ. ಕಟ್ಟ ಕೂಡಲೇ ತಿಂಗಳ 1.5 ತಿಂಗಳ ಮಟ್ಟ ಕೆಪಾಸಿಟಿ ಒಂದ್ ಚಾಕ್ಲೇಟ್ ಇದು. ಅದಕ್ಕೆ ಖರ್ಚು ಬಹಳ ಬರ್ತಾ? ಖರ್ಚು ಬಹಳ ಬರೋಂಗಿಲ್ರಿ, 70 ರೂಪಾಯಿಂದ 80 ರೂಪಾಯಿ ಒಂದ್ ಚಾಕ್ಲೇಟ್ ಐತ್ರಿ, ಬರ್ನಲ್ಲೇ ಕಟ್ಟೋದು. ಅಷ್ಟು ಎಷ್ಟು ಕಟ್ತೀರಿ ಒಂದ್ ಎಕರೆಕ? ಒಂದ್ ಎಕರೆಗೆ 20 ಮಟ್ಟ ಕಟ್ತೀರಿ ನಾವು. ಅಂದ್ರೆ ಹೆಚ್ಚು ಕಡಿಮೆ ಒಂದ್ 2,000 ರೂಪಾಯಿ ಅಲ್ಲಿ ಖರ್ಚಾಗ? ಹೌದು, ಖರ್ಚಾಗ್ತದೆ. 2,000 ಖರ್ಚಾಗಿದ್ರೆ ಮತ್ತ ಬಹಳ ಒಳ್ಳೆ ಗುಣಮಟ್ಟ. ಕಾಯಿಗೆ ಡೊಂಕ ಟಿಂಕ್ ಆಗೋಂಗಿಲ್ರಿ, ಇದು ಕಾಯ ತುತ್ತ ಕೂಡಲೇ ಡೊಂಕ್ ಆಗ್ತದ್ರಿ ಇದು ಬಹಳ. ಮತ್ತೆ ಹುಳ ಆಯ್ತು ಅಂದ್ರೆ ಇಡೀ ಕಾಯಿನ ಕೆಟ್ಟೋಗುತ್ತೆ, ಮ್ಯಾಲ್ ಗೊತ್ತಾಗಲ್ಲ ಒಳಗಡೆ ಒಳಗಡೆ ಫುಲ್ ಹುಳ ಆಗ್ತದ್ರಿ ಅದು. ಅದ್ರ ಸಲುವಾಗಿ ಮೊದಲ ನಾವು ವಿಚಾರ ಮಾಡ್ಕೊಂಡು ಕಟ್ಟಬೇಕು. ನಾವು ಪ್ಲಾಟ್ ಚಾಲು ಆದ ಕೂಡಲೇ ಮೊದಲ ತಗೊಂಡು ಬರ್ತೇನೆ. ಮುಂದಿನ ವರ್ಷ ತಗೊಂಡು ಬಂದಿದ್ದು ಸ್ವಲ್ಪ ಉಳಿದಿದ್ದು ಐತೆ ನಮ್ ಕಡೆ ಸರ್. ಅದರ ಸಲುವಾಗಿ ನಾವು ಈ ಭರಣಿ ತಗೊಂಡು ಬಂದಿದ್ದೀರಿ ಮತ್ತೆ ಕಟ್ಲಿಗೆ. ಅದ್ರಾಗೆ ಮಾಡಿದ್ರೆ ನೀವು 4 ಎಕರೆ ಗಂಟ್ಲೆ 5 ಎಕರೆ ಗಂಟ್ಲೆ ಹಿಂಗ್ ಮಾಡ್ತೀರಿ ಯಾವುದೇ ಬೆಳೆ? ಈ ಮಾಡ ಹಾಗಲನ್ನು ಹಂಗ ಮಾಡಿದಿರಿ, ಚೆಂಡೂನು ಕೂಡ ಎಲ್ಲೆಲ್ಲಿ ಮಾಡ ಹಾಗಲೈತಿ ಅಲ್ಲೆಲ್ಲಾಲೂ ಚೆಂಡು ಹಾಕಿದ್ರಿ. ಏನಿದು ಇಷ್ಟು ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ರ ಅನ್ನುವಂಥದ್ದು, ಅದ್ರ ಹಿಂದಿನ ಗುಟ್ಟಿ ಏನು? ನಮ್ದೇನ್ ಗೊತ್ತಾದ್ರಿ ಸರ್, ಒಂದು ಬುಟ್ಟಿ ನಾವು ತಗೊಂಡು ಹೋದ್ರ ಒಂದು ಸೈಡ್ ಸಿಕ್ಕ್ರಿ, ಇಲ್ಲಾದ್ರೆ 100 ರೂಪಾಯಿ ಸಿಕ್ಕ್ರಿ. 100 ರೂಪಾಯಿ ಸಿಕ್ಕ್ರೆ 100 ರೂಪಾಯಿ ತಗೊಂಡು ಬರ್ಬೇಕಲ್ಲ ನಾವು. 1,000 ಸಿಕ್ಕ್ರೆ 1,000 ತಗೊಂಡ್ ಬರ್ಬೇಕು. ನಮ್ದೇನ್ ಮಾಡಿದ್ರಿ, ತಗೊಂಡು ಹೋದ್ರ ಒಟ್ಟು ಸಂತಿಗೆ 50 ಬುಟ್ಟಿನೂ ತಗೊಂಡು ಹೋಗ್ಬೇಕು. 50 ಬುಟ್ಟಿಲ್ಲೇ ಅಕಸ್ಮಾತ್ ನಮ್ಗ 100 ರೂಪಾಯಿ ಸಿಕ್ಕ್ರ 5,000 ಸಂಬಳ, ಅಕಸ್ಮಾತ್ 1,000 ರೂಪಾಯಿ ಸಿಕ್ಕ್ರ 50,000 ರೂಪಾಯಿ ಸಂಬಳ ಅದಲ್ಲ. ಅದ್ರ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಏನ್ ದೊಡ್ಡ ಪ್ರಮಾಣ ಮಾಡೋದು? ಆ ರೀತಿ ಬೇಡಿಕೆ ಇರುತ್ತೆ, ನಮ್ಮ ಮಾರುಕಟ್ಟೆ ಸಿಗುತ್ತೆ, ಅಷ್ಟು ರೇಟ್ ಸಿಗುತ್ತೆ ಅನ್ನೋದು ನಿಮಗೆ ಒಂದು ಮುಂದಾಲೋಚನೆ ಹೇಗೆ ಬರುತ್ತೆ? ನಮ್ದು ಯಾವ ತಿಂಗಳನ್ಯಾಗ ಏನ್ ಫಲ ಮಾಡಿದ್ರೆ ಯಾವ ಟೈಪ್ ಸಿಗುತ್ತೆ ನಮ್ಗೆ ಗೊತ್ತಾಗ್ಬಿಟ್ಟಿದ್ದೀವಿ. ಮೇ ಒಳಗ ಮಾಡಿದ್ರೆ ಡೆಫಿನೆಟ್ಲಿ ರೇಟ್, ಮತ್ತ ನವಂಬರ್ ಡಿಸೆಂಬರ್ ಮಾಡಿದ್ರೆ ಡೆಫಿನೆಟ್ಲಿ ರೇಟ್. ಅಂತಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಮತ್ತೆ ಟೊಮ್ಯಾಟೊ ಬದನೆ ಅಂತ ಎಲ್ಲಾನು ಮಾಡ್ತೇನೆ. ಹೋದ ವರ್ಷ ನಾವು ತಮಾಟೆ ಮಾಡಿದ್ರೆ ಈ ಟೈಮಾಗ ನಮ್ಮ ಪ್ಲಾಟ್ ಬಂದಿದ್ರೆ ರೇಟ್ ಚಲೋ ಸಿಕ್ಕಿ. ಈ ವರ್ಷ ಚೆಂಡು ಹೂವು ಮಾಡಿದ್ವಿ ನಾವು ಪೂರ್ತಿ. ಅವ್ನು ತೆಲ ಕೆಲಸ ನಾವು ತಮಾಟೆ ಅವರು ಅಂದ್ರೆ ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಒಂದೇ ಬೆಳೆ ಹಾಕೋದು ಅಷ್ಟೊಂದು ರಿಸ್ಕ್ ಯಾಕೆ ತಗೋಬೇಕು, ನಾವು ಎರಡ್ ಮೂರು ಬೆಳೆ ಹಾಕಿದಾಗ ಒಂದಿಲ್ಲ ಒಂದ್ ಕೈ ಹಿಡಿಯುತ್ತೆ, ಈ ರೀತಿ ಆಲೋಚನೆ ಮಾಡಿ. ನೀವು ಬೇರೆ ರೀತಿ ಆಲೋಚನೆ ಮಾಡಿ, ಯಾವ್ದು ಸರಿ ಇಲ್ಲಿ? ನಮ್ದು ಏನ್ ಗೊತ್ತೈತ್ರಿ ಸರ್, ನಾವು ಮೊದಲಿಂದ ರೂಢಿ ಆಗ್ಬಿಟ್ಟಿದ್ರಿ ಮಾಡ್ಕೊಂಡು ಮಾಡ್ಕೊಂಡು. ಈಗ ಸಣ್ಣ ಸಣ್ಣ ಮಾಡ್ಕೊಂಡು 32 ವರ್ಷ ನಾವು ಗ್ರಿಪ್ ಸಿಕ್ಕಿದೆ. ಹಾ, 32 ವರ್ಷದಿಂದ ನಾವು ಮಾಡಾಗತ್ತೆ ಸರ್. ಈಗ ದೊಡ್ಡ ಪ್ರಮಾಣ ಮಾಡಕ್ಕೆ ನಮ್ದು ದೊಡ್ಡ ಪ್ರಮಾಣ 5-6 ವರ್ಷ ಆಯ್ತು ಈಗ ಲೋಡ್ ಗಟ್ಲಿ ಕಳ್ಸೋದು ಅಂದ್ರೆ. ಅವಾಗಿಂದ ಏನ್ ನಮ್ಮ ಸಣ್ಣ ಮಾಡಿದ್ರೆ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಆ ಟೈಮ್ ಚೆಂಡು ಹೂವು ಮಾಡಿದ್ದು ನಾವು ನೋಡ ಸ್ವಲ್ಪ ಮಾಡಿದ್ರೆ ನಮಗ ಏನಾಗಿಲ್ಲ ಅಂದ್ರೆ ನಾವು 2 ಎಕರೆ ಮಾಡಿಬಿಟ್ಟೆ. ನಾವು ಇವತ್ತಿನಿಂದ ಬೇಡಿಕೆ ಚಾಲು ಮಾಡಿದ್ರಿ, ನಮಗೆ ಬೇಕು ನಿಮ್ಗೆ, ನಾವು ಕೊಡಂಗಿಲ್ಲ ಅಂದ್ಬಿಟ್ಟು ನಾವು ಮಾರಾಟ ಮಾಡಿದೆ. ನಾವು ಕುಂತ ಕೆಲಸ ಈ ಮಾನಾಂಬೆ ಹಬ್ಬಕ್ಕೆ ನಾವು ಏನ್ ಮಾಡಿದ್ರಿ, ಹೊಲಸೆಲ್ ಒಳಗ 2 ಕ್ವಿಂಟಲ್ ಕೊಟ್ಟಿದ್ದೀವಿ ನಾವು ಬರೀ 40 ರೂಪಾಯಿಲೆ. 40 ರೂಪಾಯಿಲೆ ಕೊಟ್ಟ ಕೆಲಸ ಅವು ನಮ್ಮ 100 ರೂಪಾಯಿ 200 ರೂಪಾಯಿ ಮಾರಿದ್ವಿ. ಲಾಸ್ಟ್ ಸಿಕ್ಕಿಲ್ಲ ಯಾರು ಕಡಿಸೋ, ಅವಾಗ 200 ರೂಪಾಯಿ ಮಾರಿದ್ವಿ ನಮ್ದು ಹೂವು. ಅದರ ಸಲುವಾಗಿ ನಾವು ಈ ಹಬ್ಬಕ್ಕೆ ನಾವು ಯಾರಿಗೆ ಕೊಡಂಗಿಲ್ಲ ಅನ್ಬಿಟ್ಟಿ. ನಾವು ಸ್ವಂತ ಕುಂತಲ್ಲಿ ಮಾಡ್ಬೋದು ಪ್ಲಾನ್ ಐತಿ. ಇವತ್ತಿನಿಂದ 2 ಗಿರಾಕ್ ಫೋನ್ ಮಾಡಿದ್ವಿ, ಯಾವಾಗ ಬರಲಿ ಹೂವ ನೋಡಕ್ ನಮ್ ನಾವು ಕೊಡೋಂಗಿಲ್ರಿಪ್ಪ ಬರಬೇಡ ಅಂದ್ಬಿಟ್ಟು. ಹಾಗಾಗಿ ನಾವೇ ಕುಂತ ಮಾರಾಟ ಮಾಡಿದ್ರೆ ನಾವು 5 ರೂಪಾಯಿ ಬಿಟ್ಕೊಟ್ರು ಗ್ರಾಹಕನಿಗೆ ಲಾಭ ಇರ್ಲಿಲ್ಲ. ಮಧ್ಯವರ್ತಿ ಅನ್ನಸರಿ ನಿಮ್ಮ ಕಣ್ಣೆದುರಿಗೆ 40 ರೂಪಾಯಿ ತಗೊಂಡು 200 ರೂಪಾಯಿ ಮಾರುದು ನೋಡಿದ್ರೆ ನಿಮ್ಗೂ ಕೂಡ ಸಂಕಟ ಆದಂಗೆ. ನಮ್ದು 21,000 ನಾವು ದುಡ್ಡು ಹಾಕಿದಿರಿ ಅದ್ರೊಳಗೆ ಆ ಚೆಂಡು ಹೂವಿಂದ. ನಮ್ಮ ಅವಾಗ ಏನು ಸಿಕ್ಕಿದ್ರಿ, ಬರೀ 8,000 ಅಷ್ಟೇ ಸಿಕ್ಕಿದ್ರಿ. ಆ ಟೈಪ್ ನಾವು ಈಗ ಕೊಟ್ಟರೆ ನಮ್ಗೆ ಸಸಿ ನಮ್ಮ ಸಂಪಾದನೆ ಆಗೋಂಗಿಲ್ಲ. ಅದರ ಸಲುವಾಗಿ ನಾವು ಕುಂತ ಮಾಡೋದು ಪ್ಲಾನ್ ಮಾಡಿದ್ವಿ. ಕೋಳಿಗೆ ಅಷ್ಟೊಂದು ಯಾವಾಗ್ಲೂ ಕಾಳಜಿ ವಹಿಸಲೇ ಇಲ್ಲ. ಹೋದ ಸರಿ ಬಂದಾಗ ಅಂತ ಏನು ಮಾಡಿಲ್ಲ ಅಂದ್ರೆ, ಈ ಸಲ ಬಂದಾಗ ಅಂತ ಏನು ಮಾಡಿಲ್ಲ ಅಂದ್ರಿ. ಈಗ ಕುರಿಯನ್ನ ತಗೋಬೇಕು ಅನ್ನೋ ಪ್ಲಾನ್ ಇದೆ ಅಂತ ಹೇಳಿದ್ರಿ, ಏನಿದು? ಈಗ ಕೋಳಿ ಒಳಗ ಒಂದ್ಸಲ ನಮ್ ಸ್ವಲ್ಪ ಕೆಟ್ಟಾಗಿದೆ, ಅದರ ಸಲುವಾಗಿ ನಾವು ಪೆಟ್ಟದಿಲ್ಲ, ಅದರ ಸಲುವಾಗಿ ನಮ್ಮ ಸರಿಯಾಗಲಿಲ್ಲ, ಅದ್ರ ಸಲುವಾಗಿ ಬಿಟ್ಬಿಟ್ಟಿದ್ ನಾವು ಕುರಿ ಮಾಡೋದು ಪ್ಲಾನ್ ದಾಗ ಐತಿ. ಈ ಶೆಡ್ ಹಾಳಾಗದ್ರೆ ಅನ್ಕೆ ಸರ್, ದೊಡ್ಡ ಪ್ರಮಾಣ ಲೆವೆಲ್ ಕುರಿ ಮಾಡೋದು ಪ್ಲಾನ್ ದಾಗ ಐತಿ. ಈ ವರ್ಷ ಹೇಗೆ ಮರಿ ತಂದು ಬೆಳೆಸಿ ಮಾರಾಟ ಮಾಡೋದು ಅಥವಾ ಹೇಗೆ? ಮರಿ ತಂದು ಒಂದು 3-4 ತಿಂಗಳ ಸಂಪಾದನೆ ಮಾಡ್ಕೇಸ್ ಕೊಟ್ಟು ಬಿಡೋದು, ಆ ಟೈಪ್ ಪ್ಲಾನ್ ಮಾಡುವುದು. ಅದಕ್ಕೆ ಬೇಕಂತ ಮೇವು ಹುಲ್ಲು ಅದೆಲ್ಲ ನಿಮ್ಮಲ್ಲೇ ಸಿಗುತ್ತೆ? ನಮ್ಮಲ್ಲೇ ಸಿಗ್ತದಲ್ಲ. ನಾವು ಹುಲ್ಲು ಸ್ವಲ್ಪ ಬೆಳೆದ ಕೆಲಸ ಮಾಡೋದು ಪ್ಲಾನ್ ಐತಿ. ಹುಲ್ಲು ಒಂದು ಗದ್ದೆ ಬೆಳೆದ ಕೆಲಸ, ಆಮೇಲೆ ಕುರಿ ಮಾಡೋದು ಪ್ಲಾನ್ ಐತಿ. ಅದು ಮೇವು ನಾವು ಬೆಳಿಬೇಕಾದಾಗ ಕೂಡ ಏಕದಳ ದ್ವಿದಳ ಎರಡೂ ಸಮ ಪ್ರಮಾಣದಲ್ಲಿ ಒಂದ್ 3-4 ತರಹದ ಮೇವನ್ನು ಬೆಳೆದ್ರೆ ಅದು ತಿನ್ಲಿಕ್ಕೂ ಕೂಡ ಖುಷಿ ಆಗುತ್ತೆ. ಮತ್ತೆ ನಾವು ಹೆಂಗೂ ಗೋವಿನ ಜೋಳವನ್ನೆಲ್ಲ ಬೆಳಿತೀವಿ, ಅದನ್ನ ಮುಚ್ಚ ಮಾಡಿಸ್ಬೋದು. ಉದ್ದು ಅಂತಿಂತ ಬೆಳೆದ್ರೆ ಅದನ್ನ ಸ್ವಲ್ಪ ಮುಚ್ಚ ಮಾಡಿಸ್ಬೋದು. ಇನ್ನು ಏನಾರ ಬೇಕಾಯ್ತು ಅಂದ್ರೆ ಹಿಂಡಿ ತಿಂಡಿ ತಂದು ಹಾಕೋದು ಅಥವಾ ನಾವೇ ಹಿಂಡಿ ತಿಂಡಿ ಮಾಡಲಿಕ್ಕೆ ಅಂತ ಬೆಳೆಯನ್ನು ಬೆಳೆದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಇಂಥವೆಲ್ಲನೂ ಕೂಡ ನಮ್ಮ ಪಶು ಸಂಗೋಪನೆಗೆ ಪೂರಕವಾಗಿರುತ್ತೆ. ಹೊರಗೆ ಬೇರೆಯವ್ರಿಗೆ ಹೋಗುವಂತ ಲಾಭವನ್ನ ನಾವ ತಗೊಳ್ಳಿಕ್ಕೂ ಕೂಡ ಸಾಧ್ಯತೆ ಇದೆ. ಏನು ಗೊತ್ತಿದೆ ಸರ್, ಈಗ ಸೈಲೇಸ್ ಮಾಡ್ತಾರಲ್ಲ, ಆ ಸೈಲೇಸ್ ಮಾಡಕ್ಕೆ ಸರ್, ನಮ್ಮ 1 ಎಕರೆಗೆ ಸೈಲೇಸ್ ಮಾಡಿದ್ರ ಚೆನ್ನಾಗಿ ಕಟ್ಕೆ ಇಟ್ಟಿದ್ರ ಬೇಕಾಷ್ಟು ಅಷ್ಟು ಆಹಾರ ಹಾಕ್ಬೋದು ಕುರಿ. ಆ ಟೈಪ್ ಐತ್ರಿ ನಮ್ಗ ಹೊಲ್ದಾಗ ಗೊಂಜಾಳ ಹಾಕ್ಯಾಸ ಮೇವು ಮಾಡಿದ್ರ ಸೈಲೇಸ್ ಮಾಡಿದ್ರ ರುಚಿಲೇ ತಿಂತಾರ, ದನಗಳನ್ನೇ ತಿಂತಾರ ಮತ್ತು ಕುರಿನೇ ತಿಂತಾರ. ಸೈಲೇಸ್ ಒಂದ್ ಚೆಲ್ಲ ತಗೊಂಡ್ ಮನೆ ಹಾಕಿದ್ದಿ ನಾವು, ಎಮ್ಮಿಗೆ ಹಾಕಿದ್ದಿ ನಾವು, ಕುರಿಗೆ ಹಾಕಿದ್ದಿ, ಟೆಸ್ಟ್ ನೋಡಿದ್ದೆ ನಾವು ಸೈಲೇಜ್ ಒಳಗೆ. ಮತ್ತ ಸೈಲೇಜ್ ಒಳಗೆ ಬಹಳ ಗುಣನ ಐತಿ. ನಾವು ತೆನಿ ಬರ್ತೈತಲ್ಲ ದೊಡ್ಡ ಪ್ರಮಾಣ ಹಾಲು ಇರ್ತದಲ್ಲ, ಅವಾಗೆಲ್ಲ 3 ಕೆಸ ಸೈಲೇಜ್ ಮಾಡ್ತಾರ. ತೆನಿ ಬೇಕಾದ್ರು ಮತ್ತ ಬೆಲ್ಲದ ಕಾಕಂಬಿ ಉಪ್ಪು ಹಾಕಿಸ್ ತಯಾರು ಮಾಡ್ತಾರೆ. 40 ದಿನ ಇಟ್ಟ ಘಮ ಘಮ ವಾಸನೆ ಬರ್ತೈತದ, ಅವು ಬಹಳ ರುಚಿಲಿ ತಿಂತಾರ, ದನಾನ ತಿಂತಾರ, ಕುರಿ ತಿಂತಾರ. ಆ ಟೈಪ್ ಮಾಡಿದ್ರ ನಂಬರ್ ಒಂದು ಐತಿ ಪದಾರ್ಥ, ಮನಸ್ಸು ಮಾಡ್ಕೊಂಡು ಮಾಡಿದ್ರೆ ಫಲ ಆಗ್ತದೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹೂವಿನ ಬೆಳೆ ಬೇಸಾಯದ ಅನುಭವಗಳ ಕುರಿತು ಹಳಿಯಾಳದ ರೈತರಾದ ಬಾಬು ಮಾರುತಿ ಮಿರಾಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು HB ರಾಮಡಗಿ. ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೊ COVID-19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ ಕೆ ಹಿತ್ ಕೆ ಲಿಯೆ ಹೈ.

ಸೇರ.